ಕಬ್ಬಳ್ಳಿ ಪೀನಟ್ ಪೀನಟ್ ಕಪ್ಪಳ್ಳಿ ಕಪ್ಪಳ್ಳಿ ಕಪ್ಪಳ್ಳಿ ಕಪ್ಪಳ್ಳಿ ಕಪ್ಪಳ್ಳಿ ಕಡಲ ಚೂಡಿ ಕಪ್ಪಳ್ಳಿ ಕಡಲ ಕಪ್ಪಳ್ಳಿ ಕಡಲ ಕಪ್ಪಳ್ಳಿ ಕಡಲ ಮರ ಕಪ್ಪಳ್ಳಿ ಚೂಡಿ ಚೂಡಿ ಕಡಲ ಕಪ್ಪಳ್ಳಿ ಅಮರ ಕಪ್ಪಳ್ಳಿ ಕಪ್ಪಳ್ಳಿ ಚೂಡಿ ಚೂಡಿ ಚೂಡಿ ಕಪ್ಪಳ್ಳಿ ಅಮರ ಕಪ್ಪಳ್ಳಿ ಕಡಲ ಕಪ್ಪಳ್ಳಿ ಅಮರ ಕಪ್ಪಳ್ಳಿ ಕಡಲ ಕಪ್ಪಳ್ಳಿ ಅಮರ ಕಪ್ಪಳ್ಳಿ ಕಡಲ ಕಪ್ಪಳ್ಳಿ ಅಮರ ಕಪ್ಪಳ್ಳಿ ಚೂಡಿ ಕಪ್ಪಳ್ಳಿ ಚೂಡಿ ಕಪ್ಪಳ್ಳಿ ಕಪ್ಪಳ್ಳಿ ಚೂಡಿ ಚೂಡಿ ಚೂಡಿ ಕಪ್ಪಳ್ಳಿ ಚೂಡಿ ಚೂಡಿ ಚೂಡಿ ಮೂನಣ್ಣ ಚೂಡಿ ಕಪ್ಪಳ್ಳಿ ಕಪ್ಪಳ್ಳಿ ಚೂಡಿ ಚೂಡಿ ಚೂಡಿ ಕಪ್ಪಳ್ಳಿ ಚೂಡಿ ಚೂಡಿ ಚೂಡಿ ಚೂಡಿ ಚೂಡಿ ಚೂಡಿ ಕಪ್ಪಳ್ಳಿ ಅಮರ ಕಪ್ಪಳ್ಳಿ ಅಮರ ಕಪ್ಪಳ್ಳಿ ಅಮರ ಚೂಡಿ ಚೂಡಿ ಕಪ್ಪಳ್ಳಿ ಅಮರ ಅಟ್ಟಾಣಿ ಕಪ್ಪಳ್ಳಿ ಮಸಾಲ ಸಿಂಗರ್ ಕಪ್ಪ ವರ್ತದೆ ಚೂಡಿ ಕಪ್ಪಳ್ಳಿ ಅಮರ